ಶಿವಕುಮಾರ್. ಭದ್ರಾವತಿ ಉಕ್ಕು ಕಾರ್ಖಾನೆಯ ಪುನಶ್ಚೇತನ ಕಾರ್ಯ ಪ್ರಗತಿಯಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆ ಪ್ರಸ್ತುತ 41 ಕಿಲೋಮೀಟರ್ ಕಾಮಗಾರಿ ಪೂರ್ಣ. ಧರ್ಮಸ್ಥಳ ಪ್ರಕರಣ, ಆರೋಪಿ ಚಿನ್ನಯ್ಯ ಮತ್ತೆ 4 ದಿನ ಎಸ್ಐಟಿ ವಶಕ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೋಬಹುದು. ಹಾಗೆಯೇ ನಾವು ಕೇಳುವಂಥ ಒಂದು ಸರಳವಾದ ಪ್ರಶ್ನೆಗೆ ಉತ್ತರಿಸಿ ಬೇರೆ ರೈತರು ಕೂಡ ಆ ಮಾಹಿತಿಯನ್ನು ತಿಳ್ಕೊಳ್ಳೋ ರೀತಿಯಲ್ಲಿ ತಾವು ಸಹಕರಿಸ್ಬೋದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ಈಗ ಮೊದಲಿಗೆ ನಮ್ಮ ಎಲ್ಲ ಕೇಳುಗರಿಗೆ, ರೈತ ಬಾಂಧವರಿಗೆ ಈ ಕೈಲ್ ಮುಹೂರ್ತ ಹಬ್ಬದ ಶುಭಾಶಯಗಳನ್ನು ಕೋರೋಣ. ಯಾಕೆಂದರೆ ಇದು ಕೃಷಿಕರ ಹಬ್ಬ. ಹೌದು. ಎಲ್ಲ ಈಗ ಆಗಸ್ಟ್ ತಿಂಗಳು ಮುಗಿದು ಈಗ ಸೆಪ್ಟೆಂಬರ್ಗೆ ಕಾಲಿಟ್ಟಿದ್ದೀವಿ. ಭತ್ತದ ಒಂದು ಸಸಿಗಳನ್ನು ನಾಟಿ ಮಾಡಿ ಸ್ವಲ್ಪ ವಿರಾಮದ ಒಂದು ಸಂದರ್ಭದಲ್ಲೇ ಬರುವಂಥ ಹಬ್ಬ ಅಂತಲೇ ಇದು ಪ್ರತೀತಿ. ಒಂದು ಲೆಕ್ಕದಲ್ಲಿ ಆಯುಧ ಪೂಜೆ ಅಂತಲೇ ಹೇಳ್ಬೋದು. ಆಯುಧ ಪೂಜೆ, ಅದರಲ್ಲೂ ವಿಶೇಷವಾಗಿ ಕೃಷಿಗೆ ಬಳಸುವಂತ ಸಲಕರಣೆಗಳನ್ನ ಪೂಜೆ ಮಾಡೋದು. ನೇಗ, ನುಗುಲು, ಕತ್ತಿ, ಕೋವಿ ತೊಳೆದು ಶುದ್ಧ ಮಾಡಿ ಪೂಜೆ ಮಾಡಿ, ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ದೈವತ್ವವನ್ನ ಕಾಣುವಂತ ಸಂಸ್ಕೃತಿ ನಮ್ದು. ಹೌದು. ಅದು ಜೀವಂತ ಇರೋರು ಆಗ್ಬೋದು, ನಿರ್ಜೀವಿ ವಸ್ತು ಆಗ್ಬೋದು, ಪ್ರತಿಯೊಂದರಲ್ಲೂ ದೈವತ್ವವನ್ನು ನಾವು ಕಾಣ್ತೀವಿ. ಹಾಗಾಗಿ ಇವತ್ತು ಮುಖ್ಯವಾಗಿ ನಮ್ಮ ಆಯುಧಗಳಿಗೆ, ನಮಗೆ ಅನುಕೂಲಕ್ಕೆ ಬರುವಂಥ ಆಯುಧಗಳಿಗೆ, ಕೃಷಿ ಉಪಕರಣಗಳಿಗೆ ಪೂಜೆ ಮಾಡುವಂಥ ಒಂದು ದಿನ ಇವತ್ತು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ಕಾರ. ತಾವು ಹೇಳಿ. ಎಲ್ಲಿಂದ? ಹಲೋ. ಹಾಂ ಹೇಳಿ. ಅಲ್ಲ, ತಮ್ಮ ಹೆಸರು? ಗಿರಿಜೇಶ್ ಅಂತ. ಗಿರಿಜೇಶ್ ಅವರು ಹೇಳಿ. ಗಿರಿಜೇಶ್, ಏನು ಯಾವ ಬೆಳೆ ಬೆಳಿತೀರಾ ಗಿರಿಜೇಶ್ ಅವರು? ಯಾವ್ಯಾವ ಬೆಳೆ ಬೆಳಿತೀರ ತಾವು? ನಾನು ಕಾಫಿ ಮೆಣಸು ಮಾತ್ರ. ಕಾಫಿ ಮೆಣಸು ಮಾತ್ರನಾ? ಸರಿ. ಹೇಗಿದೆ ಕಾಫಿ? ಸರಿ. ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ವಾ? ಅದೇ ಈ ಸಂದರ್ಭದಲ್ಲಿ ನೀವು ಸ್ವಲ್ಪ ತೇವಾಂಶ ಕಡಿಮೆ ಮಾಡೋದ್ರ ಕಡೆಗೆ ಗಮನವನ್ನೇ ಕೊಡಬೇಕಾಗತ್ತೆ. ಈ ಮಳೆ ಜಾಸ್ತಿ ಮಾಡಕ್ ಆಗಲ್ಲ. ಹೌದೌದು, ಮಳೆ ಜಾಸ್ತಿ ಇದೆ. ಹೌದು, ಮುಖ್ಯವಾಗಿ ಎಲ್ಲೆಲ್ಲಿ ಕೊಳೆ ರೋಗದ ಲಕ್ಷಣಗಳು ಕಂಡು ಬರ್ತಾ ಇದಾವೆ ಗಿರಿಜೇಶ್? ಕಾಫಿ ತುಂಬಾ ಕಾಫಿ ಇದೆ, ಅದಕ್ಕೆ ಎರಡ್ ಮೂರ್ ಟೈಪ್ ಅಲ್ಲಿ ಬಂತಲ್ಲ ಮಳೆ, ಅದ್ರ ತಪ್ಪಾಗಿದ್ದಲ್ಲ ಹೇಳಿ. ಹಲೋ, ಹೇಳಿ ಹೇಳಿ ಹೇಳಿ. ಅದೇ ಚೆನ್ನಾಗಿ ಫಸಲು ಯಾವ್ದಲ್ಲಿ ಇರುತ್ತೆ ಅದ್ರಲ್ಲಿ ಬೀಳ್ತಾ ಇರುತ್ತೆ, ಡ್ರಾಪ್ ಆಗುತ್ತೆ. ಸಾಧಾರಣವಾಗಿ ಒಂದು 10-20% ಸ್ವಾಭಾವಿಕವಾಗಿ ಬೆಳುತ್ತೆ ಕಾಫಿ ಕಾಯಿಗಳು. ಯಾಕೆಂದ್ರೆ ಪ್ರತಿಯೊಂದನ್ನು ಇಟ್ಕೊಳಕ್ ಆಗಲ್ಲ, ಗಿಡಕ್ಕೆ ಅಷ್ಟು ಶಕ್ತಿ ಇರೋಲ್ಲ. ಅದಕ್ಕಿಂತ ಹೆಚ್ಚು ಬಿತ್ತು ಅಂದ್ರೆ ಅದು ಈ ಕೊಳೆ ರೋಗದ ಒಂದು ದೆಸೆಯಿಂದನೇ ಅಂತ ನಾವು ಹೇಳ್ಬಹುದು ಅಲ್ವಾ? ಹೌದು, ಈಗ ಮುಖ್ಯವಾಗಿ ನಮ್ಮ ಅಲ್ಲ ಕಾಫಿ ಮಂಡಳಿಯವರು ಕೆಲವೊಂದು ಇದನ್ನ ಶಿಫಾರಸು ಕೊಟ್ರು. ಅದೇ ಈ ಈ ಮಳೆಯ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಅದನ್ನ ಅನುಸರಿಸೋದು. ಇದನ್ನ ಅನುಸರಿಸೋದು ಕಷ್ಟ ಆಗುತ್ತೆ ಅಂತೀರಾ? ಮೆಣಸಿನಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆಯಾ? ಈ ಸರಿ ಏನು ಅಂತಂದ್ರೆ ನೀವು ಮುಂಜಾಗ್ರತೆಯಾಗಿ ಬೋರ್ಡ್ ಮಿಶ್ರಣವನ್ನ ಸಿಂಪರಣೆ ಮಾಡೋದಕ್ಕೂ ಸಮಯ ಸಿಗ್ಲಿಲ್ಲ. ಅದು ಸಮಯ ಸಿಕ್ಕಿಲ್ಲ, ಮಾಡೋದು ಕಡಿಮೆ ಮಾಡದಿದ್ರು ಸುಮಾರಾಗಿರ್ತಾ ಇತ್ತು. ಬಿದ್ದು ಹೋಗ್ತಾ ಇದೆ ಕೊತ್ತುಗಳು ಅಂದ್ರೆ ಅತಿಯಾದ ಮಳೆ ಇದರಿಂದ ತುಂಬಾ ಮಳೆ. 120 ಪರವಾಗಿ ಅದರ ಜೊತೆಗೆ ಕೋಲ್ಡ್ ಇದೆ. ಸರಿ ಗಿರಿಜೇಶ್ವರ್, ಈಗ ಒಂದು ಪ್ರಶ್ನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ ಸರ್. ಈಗ ನೀವು ಕೊಳೆ ರೋಗ ಅಂತ ಹೇಳಿರಿ, ಏನಂತ ಅದು ಮುಖ್ಯವಾಗಿ ಕರೆಯೋದು ಒಂದು ಆ ರೋಗವನ್ನ? ಶಿಲೀಂಧ್ರ ರೋಗ. ಶಿಲೀಂಧ್ರ ರೋಗನೇ ಹೌದು. ಒಂದು ಅದಕ್ಕೆ ಒಂದು ಎರಡು ರೀತಿ ಹೇಳ್ತಾರೆ, ಅದಕ್ಕೆ ಏನ್ ಅದು ಏನಂತ ಕರೀತಾರೆ? ಕಾಫಿ ಕಾಫಿ ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ಕಾಯಿ ತೊಟ್ಟು ಕೊಳೆ ರೋಗ ಅಂತ ಕರೀತಾರೆ. ಎರಡನ್ನು ಅಂದ್ರೆ ಈ ಎಲೆ ಮೇಲೆಲ್ಲ ಒಂದ್ ರೀತಿ ಕಪ್ಪಾಗತ್ತೆ, ಎಳೆ ಒಂದು ಕಾಂಡದ ಮೇಲೆ ಕೂಡ ಕಪ್ಪಾಗತ್ತೆ, ಮತ್ತೆ ಕಾಫಿ ಕಾಯಿಗಳ ತೊಟ್ಟುಗಳ ಮೇಲೆ ಕೂಡ ಶಿಲೀಂಧ್ರ ಬೆಳವಣಿಗೆಯಾಗಿ ಅದು ಕಪ್ಪಾಗಿ ಎಲ್ಲ ಬಿದ್ದೋಗುತ್ತೆ. ಎಲೆಗಳು ಬಿದ್ದೋಗುತ್ತಲ್ಲ, ಎಲೆ ಮೇಲೂ ಕಪ್ಪು ಕಾಣಕತ್ತೆ, ಈ ರೀತಿಯಾಗಿ ಕರೀತಾರೆ. ಇದು ಶಿಲೀಂಧ್ರ ನಾಶಗಳನ್ನ ಕೆಲವನ್ನ ಶಿಫಾರಸ್ ಮಾಡಿದ್ದಾರೆ, ಆದ್ರೆ ಈ ಮಳೆಯಲ್ಲಿ ಸಿಂಪಡಣೆ ಮಾಡೋದು ಕಷ್ಟ. ಹೌದು, ಟೆಬಕೋನಜೋಲ್ ಅಂತ ಒಂದು ಶಿಲೀಂಧ್ರ ನಾಶಕ ಹೇಳ್ತಾರೆ, 1 ml 1 L ನೀರಿಗೆ ಅದನ್ನ ಸಿಂಪಡಣೆ ಮಾಡೋಕ್ಕೂ ಹೇಳ್ತಾರೆ. ಇನ್ನೊಂದು ಟೆಬಿಕೋನಜೋಲ್ ಮತ್ತೆ ಪೈರಾಕ್ಸ್ ಕ್ಲೋಸ್ಟ್ರೋಬಿನ್ ಅಂತಾನೂ ಒಂದು ಬರುತ್ತೆ, ಅದು ಕೂಡ ಅದೇ ಪ್ರಮಾಣದಲ್ಲೇ ಸಿಂಪಡಣೆ ಮಾಡಬೇಕಾಗತ್ತೆ. ಏನಂದ್ರೆ ಮಳೆ ಬಿಡು ಕೊಟ್ಟಾಗ ಮಾಡೋದು ಒಳ್ಳೆಯದು. ಮತ್ತೆ ಮುಂಜಾಗ್ರತೆ ಮುನ್ಸೂಚನೆ ತಿಳ್ಕೋಬೇಕು, ಮತ್ತೆ ಒಂದು 10-12 ಆದ್ರೂ ಮಳೆ ಬರಬಾರದು ಸಿಂಪಡಣೆ ಮಾಡಿದ್ಮೇಲೆ. ಜೊತೆಗೆ ಒಂದು ಅಂಟು ಪದಾರ್ಥವನ್ನು ಕೂಡ ಸೇರಿಸಿಕೊಂಡು ಸಿಂಪಡಣೆ ಮಾಡಬೇಕಾಗತ್ತೆ. ಮುಂಚಿತವಾಗಿ ಏನಂದ್ರೆ ನೀವು ಬುಡದಲ್ಲಿ ಸ್ವಲ್ಪ ತೇವಾಂಶ ಕಡಿಮೆ ಮಾಡೋದ್ರ ಕಡೆಗೆ ಗಮನ ಕೊಡಬಹುದು. ಅಲ್ಲ, ಅದು ಕೆಳಗಡೆ ತರಗೆಲೆಯವೆಲ್ಲ ಬಿದ್ದಿರುತ್ತಲ್ಲ, ಸ್ವಲ್ಪ ಅದನ್ನ ತೆಗೆದು ಮಧ್ಯಕ್ಕೆ ಹಾಕ್ಬೇಕು ಗಿಡಗಳ ಮಧ್ಯಕ್ಕೆ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಬಹುದು ಅಷ್ಟೇ ಹೊರತು. ಸರಿ ಗಿರಿಜೇಶ್ ಅವರು, ಸ್ವಲ್ಪ ಯಾಕೋ ಇದು ದೂರವಾಣಿ ಸಂಪರ್ಕದಲ್ಲೂ ಕೂಡ ವ್ಯತ್ಯಯ ಉಂಟಾಗ್ತಾ ಇದೆ, ಆದರೂ ಕೂಡ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಈಗ ವಿನೋದ್, ಮುಖ್ಯವಾಗಿ ಇದು ಈ ಮಳೆ ಮುಂದುವರಿತನೇ ಇದೆ. ಹೌದು, ಇವತ್ತು ತಾನೇ ಮತ್ತೆ ಒಂದು ಮುನ್ಸೂಚನೆ ಪ್ರಕಾರ ಈ ತಿಂಗಳು ಕೂಡ ಮುಂದುವರಿಯಬಹುದು, ಅಕ್ಟೋಬರ್ ತಿಂಗಳವರೆಗೂ ಮುಂದುವರಿಬಹುದು ಅಂತ ಅಂದು ಭಾರತೀಯ ಹವಾಮಾನ ಇಲಾಖೆ ಅಭಿಪ್ರಾಯ ಪಡ್ತಾ ಇದೆ. ಕೂಡ ಹೆಚ್ಚಾಗಿ ಕೂಡ ಬರಬಹುದು ಅಂತ. ಹೌದೌದು, ಅಭಿಪ್ರಾಯ ಪಡ್ತಾ ಇದ್ದಾರೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈ ರೀತಿ ಆದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಈಗ ಈಗಾಗಲೇ ಸುಮಾರು ಕಡೆ ಎಲ್ಲ ಡ್ರಾಪಿಂಗ್ ಸ್ಟಾರ್ಟ್ ಆಗಿದೆ, ಯಾವ ಬೆಳೆ ಕೂಡ ಇಲ್ಲ. ಹೌದೌದು, ಕಾಫಿನಲ್ಲೂ ಕಾಯಿಗಳು ಉದುರ್ತಾ ಇದೆ, ಮತ್ತು ಕೊತ್ತುಗಳು, ಯಾವುದು ನಮ್ಮ ಕಾಳುಮೆಣಸು, ಕಾಳುಮೆಣಸಿನ ಕೊತ್ತುಗಳು ಕೂಡ ಬೀಳ್ತಾ ಇದೆ ಅಂತಂದರು. ಹಲೋ ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈಗ ಮುಖ್ಯವಾಗಿ ನಾವು ಇಲ್ಲಿಂದು ಕೆಲವೊಂದು ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರಿಗೆ ಕೊಡಬಹುದು. ಏನಂದರೆ ಈ ಬೇರೆ ಬೇರೆ ಬೆಳೆಗಳಲ್ಲಿ ಏನೇನು ಕ್ರಮಗಳನ್ನು ಅನುಸರಿಸ್ಬೋದು ಅಂತ. ಈಗ ದೂರವಾಣಿ ಹಲೋ ದೂರವಾಣಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಈಗ ಮುಖ್ಯವಾಗಿ ನಾವು ಕೆಲವೊಂದು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಬೋದು. ಈಗ ಇಲ್ಲಿ ಕೆಲವು ರೋಗಗಳ ವಿರುದ್ಧವಾಗಿ ಅವರು ಏನು ಕ್ರಮಗಳನ್ನು ಕೈಗೊಳ್ಬೋದು ಈ ಹೆಚ್ಚು ಮಳೆ ಬಂದಿರುವಂಥ ಸಂದರ್ಭದಲ್ಲಿ ಅಂತ. ಈಗ ಈ ಕೊಳೆ ರೋಗದ್ದು ಸಮಸ್ಯೆ ಸ್ವಲ್ಪ ಎಲ್ಲ ಕಡೆಯೂ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ನಾವು ಇದಕ್ಕೋಸ್ಕರನೇ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಈಗ ನಾವು ಮುಂಚೆನೇ ಹೇಳಿದ್ವಿ, ಟೆಬಿಕೊನೋಝೋಲ್ ಅಂತ ಒಂದು ಶಿಲೀಂದ್ರನಾಶಕ, ಅದನ್ನು ಪ್ರತಿ ಲೀಟ್ರ್ ನೀರಿಗೆ 1 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಸಿಂಪರಣೆ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದು ಪ್ರೊಪಿಕೊನೋಝೋಲ್ ಅಂತ ಬರುತ್ತೆ, ಅದು ಅಷ್ಟೇ 1 ಮಿಲಿಲೀಟ್ರ್ 1 ಲೀಟ್ರ್ ನೀರಿಗೆ. ಹಾಗೆಯೇ ಎಕ್ಸಕೊನೋಝೋಲ್ ಅಂತಲೂ ಕೂಡ ಒಂದು ಬರುತ್ತೆ, ಅದನ್ನು ಕೂಡ ಬಳಸ್ಕೋಬೋದು. ಅದು 2 ಮಿಲಿಲೀಟ್ರ್ 1 ಲೀಟ್ರ್ ನೀರಿಗೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ನಮಸ್ಕಾರ ಸರ್. ನಮಸ್ಕಾರ, ತಾವು ಸುರೇಶ್ ಪಣತಳೆ? ಸುರೇಶ್ ಅವರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ತಮಗೆ ಈ ಕೈಲ್ ಮುಹೂರ್ತದ ಶುಭಾಶಯಗಳು. ಏನ್ ಸರ್? ಕೈಲ್ ಮುಹೂರ್ತದ ಶುಭಾಶಯಗಳು ಅಂತ ಅಂದೆ. ಶುಭಾಶಯಗಳು ತಮಗೂ ಕೂಡ ಸರ್. ಹಬ್ಬ ಮಾಡಿದ್ರಾ? ಹೌದು ಸರ್, ಮಾಡಿದೋ. ಹೇಗಿದೆ ಬೆಳೆಗಳು ಈ ಸರಿ ಸುರೇಶ್? ಬೆಳೆ ಏನ್ ತೊಂದರೆ ಇಲ್ಲ ಸರ್, ಆದ್ರೆ ಮಳೆ ಸ್ವಲ್ಪ ಜಾಸ್ತಿ ಆಗಿ ಸ್ವಲ್ಪ ಡ್ರಾಪ್ ಆಗ್ತಾ ಇದೆ. ನಿಮ್ದು ಕಡೆ ಸ್ವಲ್ಪ ಅರೇಬಿಕ ಅಲ್ವಾ? ನಂದು ಅರೇಬಿಕ ರೋಬಸ್ಟ್ ಎರಡೂ ಇದೆ ಸರ್. ಎರಡೂ ಇದೆ, ಹೇಗಿದೆ ಬೆಳೆ? ಬೆಳೆ ಚೆನ್ನಾಗಿತ್ತು, ಆದ್ರೆ ಸ್ವಲ್ಪ ಕೊಳೆ ರೋಗದಿಂದ ಇದಾಗ್ತಾ ಇದೆ ಸರ್. ಸ್ವಲ್ಪ ಕೊಳೆ ರೋಗದೇ ಎಲ್ಲ ಕಡೆ ಸಮಸ್ಯೆ. ಹೌದು, ಮಳೆ ಸ್ವಲ್ಪ ಜಾಸ್ತಿ ಆಗಿದ ಕಾರಣ. ಹೌದೌದೌದೌದು. ಅದೇ ಮೇ ಮುಖ್ಯವಾಗಿ ತೋಟದಲ್ಲಿ ಹೆಚ್ಚು ತೇವಾಂಶ ನಿಲ್ಲದಂತೆ ನೋಡ್ಕೊಳ್ಳೋದೇ ಮುಖ್ಯವಾದ ಅಂಶ ಅಲ್ವಾ? ಹೌದು ಸರ್, ಆದ್ರೆ ಜಾಸ್ತಿ ಇದೇನಿಲ್ಲ ನನಗೆ, ಜೌಗು ಪ್ರದೇಶನೂ ಅಲ್ಲ, ಇದಲ್ಲ ಸಾಧಾರಣ ಲೆವೆಲ್ ಇದೆ. ಆದ್ರೆ ಮೊದಲು ತೊಟ್ಲು ಗುಂಡಿ ಮಾಡಿದ್ನಲ್ಲ, ಅದ್ರಿಂದ ಏನೋ ಫಾಲ್ಟ್. ತೊಟ್ಲು ಗುಂಡಿಗಳು ಏನು ಇಲ್ವಾ ಈಗ? ಇದೆ ಸರ್, ಅಂದ್ರೆ ಸ್ವಲ್ಪ ಲೆವೆಲ್ ಆಗಿದೆ. ಅಂದ್ರೆ ಅದನ್ನ ತೆಗಿಬೇಕಾಯ್ತು. ತೆಗಿಬೇಕಿತ್ತಂದ್ರೆ ಅದು ವಾಪಸ್ ರಿಟರ್ನ್ ನೀರು ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಅಲ್ಲೇ ಹಿಂಗದ ಹಿಂಗಾಗ್ಬಿಡುತ್ತಲ್ವ ಅದು? ಇಂಗು ಗುಂಡಿ, ಇಂಗು ಗುಂಡಿ ರೀತಿ ಆಗ್ಬಿಡುತ್ತೆ. ಹೌದು, ಅಲ್ಲ ಇಂಗು ಗುಂಡಿನೇ ಇರೋದೀಗ ನಂದು. ಡೈರೆಕ್ಟ್ ಆಗಿ ಇದಕ್ಕೆ ಬಿಡ್ಲಿಲ್ಲ, ಬೇರೆ ಕಡೆಗೆ. ಸರಿ ಸರಿ. ಅಂದ್ರೆ ಎಷ್ಟ್ರ ಮಟ್ಟಿಗೆ ಅದು ಉದುರೋಗಿದೆ ಅನ್ಸುತ್ತೆ ಕಾಫಿ? ಕಾಫಿ ಒಂದು 25 ಭಾಗ ಉದುರಿರ್ಬೋದು ಅಷ್ಟೇ ಸರ್. ಸ್ವಾಭಾವಿಕವಾಗಿ ಒಂದು 10-12% 20% ಉದುರುತ್ತೆ ಅಂತಾರೆ. ಅದೇ ಅದೇ ಉದುರುತ್ತೆ, ಯಾಕಂದ್ರೆ ಎಲ್ಲ ಇವನು ಗಿಡಗಳು ಇಟ್ಕೊಳಕ್ ಆಗಲ್ಲ. ನಮ್ದು ಅರೇಬಿಕಕ್ಕೆ ಜಾಸ್ತಿ ಇದು ಬಂದಿರೋ ಸರ್, ಇದು ಈ ಕೊಳೆ ರೋಗ. ರೋಬಸ್ಟಕ್ಕೆ ಏನಷ್ಟು ಇದಾಗಲ್ಲ ಅಂತ? ರೋಬಸ್ಟಕ್ಕೆ ಸ್ವಲ್ಪ ತುಂಬಾ ಇಲ್ಲ, ಎಲ್ಲರೂ ಹೇಳದ ಮಟ್ಟಿಗೆ ಇಲ್ಲ. ಏನಾದ್ರೂ ಸಿಂಪರಣೆ ಏನಾದ್ರೂ ಮಾಡಿದ್ರು ಅಥವಾ ಹಾಗೆ ನಿರ್ವಹಣೆ ಮಾಡಿದ್ರು? ಏನು ಮಾಡ್ಲಿಲ್ಲ ಸರ್. ನಾನು ಏನು ಮಾಡ್ಲಿಲ್ಲ, ಯಾಕಂದ್ರೆ ಮಳೆನೂ ಕೂಡ ಬಿಡು ಕೊಡ್ತಾ ಇಲ್ಲ ಅಲ್ವಾ? ಕೊಡ್ತಾ ಇಲ್ಲ, ಮಳೆನೂ ಬಿಡು ಕೊಡ್ತಾ ಇಲ್ಲ. ಮತ್ತೆ ಈಗ ಗೊಬ್ಬರ ಏನಾದ್ರು ಕೊಡೋದಕ್ಕೆ ಪ್ರಯತ್ನ ಪಟ್ರ ಈಗ ಎರಡನೇ ಕಂತಿಂದು? ಇಲ್ಲ ಸರ್, ಈಗ ಸೆಕೆಂಡ್ ಟ್ರಿಪ್ ಕೊಡ್ಬೇಕಾಗಿತ್ತು. ಮಳೆ ಸ್ವಲ್ಪ ಜಾಸ್ತಿ ಆದ್ರಿಂದ ಸ್ವಲ್ಪ ತೇವಾಂಶ ಜಾಸ್ತಿ ಇರುತ್ತಲ್ಲ ಸರ್, ಕೊಡ್ಲಿಕ್ಕೂ ಆಗಲ್ಲ. ಪೆಂಡಿಂಗ್ ಮಾಡಿದ್ದೆ. ಆಗಸ್ಟ್ ತಿಂಗಳಲ್ಲೇ ಕೊಡ್ಬೇಕಾಯ್ತು, ಆಗಸ್ಟ್ ಲಾಸ್ಟ್ ಎಲ್ಲ ಕೊಟ್ಟು ಮುಗಿಸ್ಬೇಕಾಗಿತ್ತು. ಇನ್ನೇನು ಅದೇ ಮಳೆ ನಿಂತ ಮೇಲೆ ಕೊಡ್ಬೇಕಾಗತ್ತೆ ನೀವು? ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಅವಕಾಶ ಆದರೆ ಕೊಡ್ಬೋದು ಅನಿಸುತ್ತೆ. ಹೌದೌದು, ಯಾಕಂದರೆ ಈಗ ಎಲ್ಲ ಕಾಯಿಗಳು ಸ್ವಲ್ಪ ಬೇಳೆ ಎಲ್ಲ ಬಲಿಯೋದಕ್ಕೆ ಒಂದು ಅವಕಾಶ. ಹೌದು ಸರ್, ಅದರಲ್ಲೂ ಸ್ವಲ್ಪ ಅರೇಬಿಕ ಸ್ವಲ್ಪ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಓ, ಈಗಾಗಲೇ? ಹೌದು. ಅಂದರೆ ಅಕಾಲಿಕವಾಗಿ ಹೂವು ಏನಾದರೂ ಬಂದಿತ್ತ? ಅಕಾಲಿಕ ಮಳೆ ಏನಿಲ್ಲ. ಅಲ್ಲ, ಹೂವು ಏನಾದರೂ ಬೇಗ ಆಗಿತ್ತ ಅಂತ? ಹಾಂ, ಅದರಿಂದ ಅದೇ ಬಂದಿದೆ, ಸ್ವಲ್ಪ ಬಂದಿತ್ತು ಸರ್. ಅದು ಅಕಾಲಿಕವಾಗಿ ಬಂದಿತ್ತು, ಅದೇ ಈಗ ಹಣ್ಣಾಗ್ತಾ ಇರ್ಬೋದು ಅಲ್ವಾ? ಓ, ಅಂದರೆ ಅದನ್ನು ಈಗ ನೋಡಿಕೊಂಡೆ ನೀವು ಕೊಯ್ಲು ಮಾಡ್ಕೋಬೇಕಾಗತ್ತೆ ಅದನ್ನ. ಹೌದು ಸರ್. ಮತ್ತೆ ಇದು ಕರಿಮೆಣಸು ಇದೆಯಾ ನಿಮ್ದು? ಕರಿಮೆಣಸು ಇಲ್ಲಿಲ್ಲ, ಕಡಿಯತ್ತೂರಲ್ಲಿದೆ ಸರ್. ಅದು ಪರವಾಗಿಲ್ವಾ ಬೆಳೆ? ಅದು ಪರವಾಗಿಲ್ಲ ಸರ್, ಅದು ಮೊದಲೇ ಇವಾಗ ಕಾಯಿ ಕಚ್ಚಿದೆ. ಇಲ್ಲಿ ಎಡವನ್ನಡಲ್ಲಂತೂ ಇದು ಕೊತ್ತೆ ಬರಲಿಲ್ಲ ಸರ್, ಈಗ ಬಳ್ಳಿಯಲ್ಲೂ ಕೊತ್ತೆ ಬರಲಿಲ್ಲ. ಸರಿ, ಈಗ ಒಂದು ಪ್ರಶ್ನೆ ಸುರೇಶ್ ಅವರು, ಮುಖ್ಯವಾಗಿ ಈಗ ನಾವು ಅರೇಬಿಕ ಒಂದು ಬೆಳೆಯನ್ನು ತೆಗೆದುಕೊಂಡ್ರೆ ಯಾವ ಕೀಟಕ್ಕಾಗಿ ಈಗ ನಾವು ಹುಡುಕಾಡಿ ಆ ಕೀಟಗಳನ್ನು ನಾಶ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ? ರೆಂಬೆಗೆ ಬರತ್ತಲ್ಲ ಸರ್, ಅದೇ ಕೀಟ. ಅದೇ ಬಿಳಿ ಕಾಂಡ ಕೊರಕ ಅಂತಾರೆ, ಬಿಳಿ ಕಾಂಡ ಕೊರಕ, ವೈಟ್ ಸ್ಟೆಮ್ ಬೋರರ್. ಹೌದು ಸರ್. ಅದೇನಂದ್ರೆ ವರ್ಷದಲ್ಲಿ ಎರಡು ಸರಿ ಹಾರಾಟದ ಕಾಲ ಅಂತಾರೆ ಅದು, ಮಾರ್ಚ್ ಏಪ್ರಿಲ್ಲು ಮತ್ತೆ ಅಕ್ಟೋಬರ್ ಇಂದ ಡಿಸೆಂಬರು. ಈ ಅಕ್ಟೋಬರ್ ಇಂದ ಡಿಸೆಂಬರು ಸ್ವಲ್ಪ ದೀರ್ಘವಾಗಿರುತ್ತೆ. ಹೌದು ಸರ್. ಈ ಸಂದರ್ಭದಲ್ಲಿ ಗಂಡು ಹೆಣ್ಣು ಕೀಟಗಳು ಸಂಯೋಗ ಹೊಂದಿ ಮೊಟ್ಟೆ ಇಡೋ ಕಾಲ. ಅದಕ್ಕಿಂತ ಮುಂಚೆನೆ ಅವುಗಳನ್ನು ಪತ್ತೆ ಹಚ್ಚಿ ಕೊಲ್ಲಬೇಕು ಅಂತ ಹೇಳ್ತಾರೆ. ಹೌದು ಸರ್. ಅದು ಒಂದು ಆ ರೀತಿ ಮಾಡೋದು, ಏನಾದರೂ ಇಡೀ ಒಂದು ಗಿಡಕ್ಕೆ ವ್ಯಾಪಿಸಿದ್ರೆ ಇಡೀ ಗಿಡನೇ ತೆಗೆದು ಸುಟ್ಟಾಕ್ಬೇಕಾಗತ್ತೆ, ಇಲ್ಲ ನೀರಿನಲ್ಲಿ ಒಂದು ಎರಡು ಮೂರು ವಾರ ಅದನ್ನ ಮುಳುಗಿಸ್ಬೇಕಾಗತ್ತೆ. ಒಂದು ವೇಳೆ ಬುಡದವರೆಗೂ ಬೇರೆಯವ್ರಿಗೂ ಹೋಗಿಲ್ಲ ಅಂದರೆ ಒಂದು ಹಂತ ಹಂತವಾಗಿ ಅದನ್ನ ಕತ್ತರಿಸಿ ಮತ್ತೆ ಚಿಗುರು ಬರಂಗೆ ಮಾಡಿ ಮತ್ತೆ ಕಸಿ ಮಾಡ್ಕೋಬೇಕು ಅಲ್ವಾ? ಆ ರೀತಿ ಮಾಡ್ಬೋದು. ಮತ್ತೆ ಏನಾದರೂ ಕೆಲವೊಂದು ಸ್ವಲ್ಪ ಏನಾದರೂ ಗಿಡಗಳಿದ್ದಾವೆ, ಇದು ಒಂದು ನಿಮಗೆ ಶಂಕೆ ಬರುತ್ತೆ ಅನುಮಾನ, ಅಂಥದಕ್ಕೆ ಒಂದು ಬಟ್ಟೆ ಸುತ್ತದು ಒಂದು ತಂತ್ರಜ್ಞಾನ ಬಂದಿದೆ ಅಲ್ವಾ? ಅದನ್ನೇನಾದ್ರೂ ಬಳಕೆ ಮಾಡಿದಿರಾ ನೀವು? ಇಲ್ಲ ಸರ್, ಅದ್ಯಾವುದೋ ಮಾಡ್ಲಿಲ್ಲ, ಯಾಕಂದ್ರೆ ಸ್ವಲ್ಪನೇ ಇರೋದ್ರಿಂದ ಅದೆಲ್ಲ ತಂತ್ರಜ್ಞಾನಗಳನ್ನ ಯಾವ್ದೋ ಮಾಡ್ಲಿಲ್ಲ ನಾನು. ಅಲ್ಲ, ನಿಮ್ಗೇನು ಸಮಸ್ಯೆ ಇಲ್ಲ ಅಲ್ಲ ನಿಮ್ ಕಡೆ? ಸಮಸ್ಯೆ ಜಾಸ್ತಿ ಏನಿಲ್ಲ. ಅದು ಕೀಟನಾಶಕ ನಾನು ಬಳಸಲ್ಲ ಸರ್. ಕೀಟನಾಶಕ ಯಾವ್ದು ಬಳಸಲ್ಲ? ಬಳಸಲ್ಲ. ಅದು ಅದೇ ಹೋದ್ರೆ ಹೋಗ್ಬೋದು, ಅದ್ರ ಪಕ್ಕಕ್ಕೆ ಆರಡಿಗರ ಗಿಡ ನೆಟ್ಬಿಡೋದು ಅಷ್ಟೇ ಸರ್. ಅಲ್ಲ ಅದೇ ಅದು, ಬಟ್ ಆದ್ರೆ ಬೇರೆ ಯಾವಕ್ಕೂ ಹರಡಬಾರ್ದಲ್ಲ, ಹಂಗಾಗಿ ಸ್ವಲ್ಪ ಎಚ್ಚರಿಕೆ ಇದ್ದು ಮುಂಚಿತವಾಗಿ ಅವನ್ನ ಕಿತ್ತು ಒಳಗಡೆ ಇರುವಾಗ್ಲೇನೆ ಸುಟ್ಟಾಕ್ಬೇಕಾಗತ್ತೆ. ಅಲ್ಲ, ಹುಡ್ಕಾಡೋದು ಬಹಳ ಮುಖ್ಯ ಅಲ್ವಾ? ಹೌದು, ಹುಡುಕ್ತೇವೆ, ಹಾಗಾದ್ರೆ ಗೊತ್ತಾಗ್ಬಿಡುತ್ತಲ್ಲ, ಮಂಕಾಗಿರುತ್ತಲ್ಲ ಸರ್. ಹಾ, ನಿಜ ಅದು. ನೀವು ನೀರು ಕೊಟ್ರು ಕೂಡ ಬಾಡ್ದಂಗೆ ಕಾಣತ್ತಂತದು, ಕಾಣಿಸ್ತಾ ಇರುತ್ತೆ, ಮತ್ತೆ ತೊಗಟೆ ಒಂದ್ ರೀತಿ ಉಬ್ಬದಂಗೆ ಕಾಣೋದು. ಹೌದು ಸರ್. ಅಲ್ವಾ, ಅವೆಲ್ಲ ಲಕ್ಷಣಗಳು ಅಂತ ನಮ್ಮ ಇವರು ಹೇಳ್ತಾ ಇರ್ತಾರೆ ರೈತರು. ಹೌದು, ಇವನ್ನ ನೋಡಿಕೊಂಡೆ ನಾವು ಅದನ್ನ ಹುಡುಕಾಡ್ಬೇಕಾಗತ್ತೆ. ಅದು ಬಹಳ ತೊಂದರೆ ಈ ಅರೇಬಿಕಕ್ಕೆ, ಅದ್ರ ಹಂತದಲ್ಲಿ ಗೊತ್ತಾಗ್ಬಿಡುತ್ತೆ ಸರ್. ನಿಮಗೆ ಗೊತ್ತಾಗುತ್ತೆ ಕಾಯಿ ಬಲಿತಾ ಇದೆಯಾ ಅಥವಾ ಅದರಲ್ಲಿ ಚಿಗುರು ಓಡ್ತಾ ಇದೆಯಾ ಇಲ್ವಾ ಯಾವ್ದೆಲ್ಲ ಗೊತ್ತಾಗ್ಬಿಡುತ್ತಲ್ಲ ಸರ್. ಸರಿ ಸರಿ ಸರಿ ಸರಿ, ಸ್ವಲ್ಪ ಬಗ್ಗಿಸಿದಾಗ ಟಕ್ ಅಂತ ಮುರ್ತಾಗ್ತು. ಸರಿ ಸರಿ ಸರಿ, ಧನ್ಯವಾದಗಳು ಸುರೇಶ್ ಕರೆ ಮಾಡಿದ್ಕೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ಅದೊಂದು ಒಂದು ಕ್ರಮ. ಈ ಒಂದು ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಗಿಡಗಳಿಗೆ ಈ ಬಿಳಿ ಕಾಂಡ ಕೊರಕದ ಒಂದು ಹಾವಳಿ ತಗುಲಿದೆ ಅನ್ನೋದನ್ನ ನಾವು ನೋಡಿಕೊಂಡು ಅದನ್ನು ಪತ್ತೆ ಹಚ್ಚಿ ಅದು ಗಿಡಗಳನ್ನ ನಾವು ನಾಶ ಮಾಡೋದು ಬಹಳ ಮುಖ್ಯ. ಈಗ ಮುಂದಿನ ಒಂದು ತಿಂಗಳು ಅಂದರೆ ಅಕ್ಟೋಬರಿಂದ ಡಿಸೆಂಬರ್ ಸಂದರ್ಭದಲ್ಲಿ ನಾನು ಹೇಳಿದ ಹಾರಾಟದ ಕಾಲ ಅಂತಾರೆ, ಗಂಡು ಹೆಣ್ಣುಗಳು ಸಂಯೋಗ ಹೊಂದಿ ಮೊಟ್ಟೆ ಇಡೋ ಕಾಲ, ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಾಗ್ಬಿಡುತ್ತೆ ಅವಳಿ. ಈಗ ಮುಂಚಿತವಾಗಿ ಅದನ್ನ ನಾವು ಗುರುತಿಸಿ ನಾಶ ಮಾಡೋದು ಒಳ್ಳೆಯದು. ಮತ್ತೆ ಈ ಸಂದರ್ಭದಲ್ಲಿ ಬೇಳೆ ಬಲಿಯುವಂತ ಒಂದು ಸಮಯ ಕೂಡ ಅಲ್ವಾ ವಿನೋದ್? ಹೌದು ಸರ್. ಆದ್ದರಿಂದ ಈ ಬೆರಿಬುರರ್ ಕಡೆನೂ ಕೂಡ ಗಮನ ಕೊಡಬೇಕಾಗತ್ತೆ ನಮ್ಮ ರೈತ ಬಾಂಧವರು. ಒಂದೇನು ಅಂದರೆ ಈ ಬೆವೇರಿಯಾ ಬ್ಯಾಸಿಯಾನ ಅಂತ ಒಂದು ಬರುತ್ತೆ, ಒಂದು ಶಿಲೀಂಧ್ರ, ಅದನ್ನು ಸಿಂಪರಣೆ ಮಾಡಬೇಕು ಕಾಯಿಗಳಿಗೆ. ಕಾಯಿಗಳಿಗೆ ಸಿಂಪರಣೆ ಮಾಡೋದಕ್ಕೆ ಇದು ಭಾಳ ಸೂಕ್ತವಾದ ಸಮಯ. ಯಾಕೆಂದರೆ ವಾತಾವರಣದಲ್ಲಿ ಒಂದು ತೇವಾಂಶ ಇರಬೇಕು, ತೇವಾಂಶ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಸಿಂಪರಣೆ ಮಾಡೋದ್ರಿಂದ ಅದು ಚೆನ್ನಾಗಿ ಕಾಯಿಗಳ ಮೇಲೆ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇವು ನಾಭಿ ಒಂದು ಭಾಗ ಇರುತ್ತಲ್ಲ, ಕಾಫಿ ಕಾಯಿಗಳ ನಾಭಿ ಭಾಗ, ಅಲ್ಲಿಂದಲೇ ಪ್ರವೇಶ ಮಾಡೋದು. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ನಮಸ್ಕಾರ. ನಮಸ್ಕಾರ, ನಾನು ದಿನೇಶ್ ಕಾನೂರು ಕುಂಬಿಪೇಟೆ ತಾಲೂಕು. ದಿನೇಶ್ ಅವರ? ದಿನೇಶ್ ಅವರು ನಮಸ್ತೆ, ಕೈಲ್ ಮುಹೂರ್ತ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಶುಭಾಶಯಗಳು. ಸರಿ ದಿನೇಶ್ ಅವರು, ಯಾವ್ಯಾವ ಬೆಳೆಗಳು ಬೆಳೀತೀರಾ ದಿನೇಶ್ ಅವರು? ಹಲೋ ಹೇಳಿ ಹೇಳಿ, ಯಾವ್ಯಾವ ಬೆಳೆಗಳು ಬೆಳೀತೀರಾ ದಿನೇಶ್? ನಾನು ಭತ್ತ, ಕಾಫಿ, ಒಳ್ಳೆಮೆಣಸು. ಭತ್ತ, ಕಾಫಿ, ಒಳ್ಳೆಮೆಣಸು. ಭತ್ತದ ನಾಟಿ ಎಲ್ಲ ಮುಗಿತಾ ಈಗ? ಭತ್ತ ನಾಟಿ ಆಯ್ತು, ಒಂದು ತಿಂಗಳು ಹಾಕ್ತವಂತ. ಯಾವ ತಳಿ ಹಾಕೊಂಡಿದ್ದೀರ? ನಾವು ಹತ್ತಿರ ಹಾಕೋದು, ನಮಗೆ ಹೊಳೆ ಸೈಡ್ ಹತ್ತಿರ ಹತ್ತಿರ, ಅದು ಕೆಂಪಕ್ಕಿ. ಕೆಂಪಕ್ಕಿ? ಕೆಂಪಕ್ಕಿನ? ಎಷ್ಟೊಂದು 5 ತಿಂಗಳು ತಗೊಂಡ್ಕೊಳತ್ತಲ್ಲ ಅದು? ಅದೇ 1-5 ತಿಂಗಳು ಬೇಡ, 130 ಡೇಸ್ ಎಲ್ಲ ಕಟಾವ್ ಬಂದ್ಬಿಡ್ತಾರೆ. 130 ಡೇಸ್? ನೀವು ಇದನ್ನೇ ಮಾಡ್ತಿರಲ್ವಾ? ಹೌದು, ಸಸಿ ಮಾಡಿ ಮಾಡ್ಕೊಂಡೆ ಮಾಡ್ತೀರಾ? ಒಂದು 10 ವರ್ಷದಿಂದ ನಾನು ಅದನ್ನೇ ಬೆಳೀತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಅದು? ಚೆನ್ನಾಗಿ ಬರುತ್ತೆ ಅಂದ್ರೆ ನಮಗೆ ಮಳೆ ಕಡಿಮೆ ಆದ್ರು ಅದು ಓಕೆ, ಮಳೆ ಹೆಚ್ಚಾದ್ರು ಓಕೆ, ಎರಡಕ್ಕೂ ಸಮಸ್ಯೆ ಇಲ್ಲ, ಹೊಂದಾಣಿಕೆ ಆಗ್ತದೆ, ಹೊಂದಾಣಿಕೆ. ಈಗ ಕೆಲವು ಕಡೆ ಈ ಬಿಳಿ ಸುರುಳಿ ಹುಳು ಒಂದು ಕಾಟನು ಕೂಡ ಕಂಡು ಬಂದಿದೆ. ನಮ್ಮ ಕಡೆ ಈಗ ಸ್ಟಾರ್ಟ್ ಆಗಿದೆ. ನಿಮ್ಮ ಇದರಲ್ಲೂ ಏನಾದ್ರು ಕಂಡು ಬಂದಿದೆಯಾ? ಈಗ ಒಂದೊಂದು ಕಾಣ್ತಾ ಇದೆ ಸರ್. ಈಗ ಒಂದ್ ವೀಕಿಂದ ಜಿನ್ಗು ಮಳೆ ಸ್ಟಾರ್ಟ್ ಆಗಿದೆ. ಸೊ ಆ ಜಿನ್ಗು ಮಳೆಗೆ ಸ್ಟಾರ್ಟ್ ಆಗ್ತದೆ, ಸ್ಟಾರ್ಟ್ ಆಗಿದೆ, ಬಂದಿದೆ ಅಲ್ವಾ? ಬಂದಿದೆ. ಅದೇ ನಿಮ್ಮ ಜಮೀನಲ್ಲೂ ಏನಾದ್ರೂ ಕಂಡು ಬಂದಿದೆಯಾ? ಅದು ಇದೆ, ನನ್ನಲ್ಲಿದೆ, ನನ್ನ ಪಕ್ಕದ ಗದ್ದೆಯಲ್ಲಿದೆ. ಅದು ಏನಾದ್ರು ನಿಯಂತ್ರಣ ಕ್ರಮ ಕೈಗೊಂಡ್ರ? ಈಗ ನೇಮಕ ಈಗ ಮಾಡ್ಬೇಕು, ಸ್ಪ್ರೇ ಮಾಡ್ಬೇಕು, ಮಳೆ ಬಿಡ್ತಾ ಇಲ್ಲ. ಅದೇ ರೀ, ಹೌದು. ಸೊ ಈ ಮಳೆ ನೋಡ್ಕೊಂಡು ಒಂದು ಸ್ಪ್ರೇ ಹೊಡಿಬೇಕು. ಅಂದ್ರೆ ಗರಿಗಳನ್ನ ಒಂದ್ ರೀತಿ ಸುರುಳಿ ಮಾಡಿಕೊಂಡು? ಹೌದು, ಸುರುಳಿ ಮಾಡ್ಕೊಂಡು ಫುಲ್ ಬಿಳಿ ಆಗ್ಬಿಡುತ್ತೆ. ಬಿಳಿ ಆಗ್ಬಿಡುತ್ತೆ ಎಲೆ, ಬಿಳಿ ಆಗ್ಬಿಡುತ್ತೆ. ಗರಿಗಳೆಲ್ಲ ಬಿಳಿ ಆದಂಗ ಆಗ್ಬಿಡುತ್ತೆ ಅಲ್ಲಲ್ಲೇ ಒಂಥರ. ಅದು ಓಲಿಯೇ ಇಲ್ಲ, ಎಲ್ಲ ಡೌನ್ ಆಗುತ್ತೆ. ಅದೇ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲವರು ಏನು ಶಿಫಾರಸು ಮಾಡಿದ್ದಾರೆ ಅಂದ್ರೆ, ಈ ಇಂಡಾಕ್ಸಾ ಕಾರ್ಬ್ ಅಂತ ಒಂದು ಕೀಟನಾಶಕ ಬರುತ್ತೆ, ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬಹುದು ಅಂತ. ಒಂದು ಬೆಳಿಗ್ಗೆ 100 ml ಹೊಡಿಬೇಕು. ಅಂದ್ರೆ 200 ಲೀಟರ್ ಅಲ್ವಾ? 200 ಲೀಟರ್ಗೆ 100 ml ಹಾಕೋಬೇಕಾಗತ್ತೆ. 100 ml ಹಾಕಿ, 100 ml ಹಾಕೊಂಡು ಇಂಡಾಕ್ಸಾ ಕಾರ್ಬು. ಇನ್ನೊಂದು ಫ್ಲೂ ಬೆಂಡಿ ಅಮೈಡ್ ಅಂತ ಒಂದು ಶಿಫಾರಸು ಮಾಡಿದ್ದಾರೆ. ಇದಾದ್ರೆ 1 ಲೀಟರ್ ನೀರಿಗೆ ನಿಮಗೆ 0.4 ಮಿಲಿಲೀಟರ್, ಅಂದ್ರೆ 0.5 ಮಿಲಿಲೀಟರ್ಗಿಂತ ಕಡಿಮೆ. ಅಂದ್ರೆ 80 ಮಿಲಿಲೀಟರ್ ಹಾಕೊಂಡ್ರೆ ಸಾಕು ಒಂದು ಬ್ಯಾರಲ್ ನೀರಿಗೆ. ಇವನ್ನ ಬೆರೆಸ್ಕೊಂಡು ಸಿಂಪರಣೆ ಮಾಡೋದ್ರಿಂದ ಅನುಕೂಲ ಆಗ್ಬೋದು ಅಂತ. ಮೇಲ್ಗೊಬ್ಬರ ಏನಾದರೂ ಕೊಟ್ಟಿರಾ ಈಗ? ಹಲೋ, ಈಗ ಮೇಲ್ಗೊಬ್ಬರ ನಾನು 15 ದಿವಸ ಒಮ್ಮೆ 15 ಮಿಕ್ಸ್ಚರ್ ಹಾಕಿದ್ದೇನೆ. ಮಿಕ್ಸ್ಚರ್ ಹಾಕಿದ್ರಿ? ಮತ್ತೆ ಕಾಫಿ ಹೇಗಿದೆ ದಿನೇಶ್ ಅವರು? ಕಾಫಿ ಚೆನ್ನಾಗಿದೆಯಾ? ಕಾಫಿ ಚೆನ್ನಾಗಿತ್ತು ಸರ್, ಬಟ್ ಆಲ್ಮೋಸ್ಟ್ 30% ಕೆಳಗಾಗಿದೆ. ಅಂದ್ರೆ ಇದು ಕೊಳೆ ರೋಗ ಎಲ್ಲ, ಕೊಳೆ ರೋಗ ಮತ್ತು ಬೀಳುವುದು, ಅದೇ ಡ್ರಾಪಿಂಗ್. ಅದೊಂದು ದೊಡ್ಡ ಸಮಸ್ಯೆ ಈಗ. ಮಳೆ ಬಿಡ್ತಲೇ ಇಲ್ಲ. ಈವನ್ ಡ್ರಾಪಿಂಗ್ಸ್ ಬೇಕಾದ್ರೆ ಇವೇ ಇದು ಮಾಡಿ ಹತ್ತು ಕಾಳುಗಳಲ್ಲಿ ಐದು ಕಾಳನ್ನ ಉಳಿಸ್ಬೋದು, ಬಟ್ ಈ ಕೊಳೆ ರೋಗನ ತಡೆಯಕ್ಕಾಗಲ್ಲ. ಹೌದು ಹೌದು ಹೌದು, ಕೊಳೆ ರೋಗ ಮಳೆ ಸತತವಾಗಿ ಬರ್ತಾ ಇರೋದ್ರಿಂದ ಈಗ ಹೌದು ವಡಿಯಗಿಂತ ಮಳೆ ಹೆಚ್ಚಾಗಿದೆ ಅಲ್ಲ, ಆದಷ್ಟು ತೇವಾಂಶ ತೋಟದಲ್ಲಿ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಮಾಡ್ಬೇಕಂದ್ರೆ ಬಿಸಿಲೇ ಕಾಣೋದಿಲ್ಲ ಸರ್, ಏನ್ ನಾವು ವಾರಕ್ಕೊಂದ್ಸಲ ಕಚ್ಚಡ ಹೊಡೆದು ತೇವಾಂಶ ಕಡಿಮೆ ಆಗ್ತಾ ಇಲ್ಲ. ಹೌದು ಹೌದು ಹೌದು ಹೌದು, ತೇವಾಂಶ ತೇವಾಂಶನೇ ಕಡಿಮೆ ಆಗ್ತಾ ಇಲ್ಲ. ಕಾಳು ಮೆಣಸಿನಲ್ಲೂ ಕೊತ್ತುಗಳು ಹೇಗೆ ಇಲ್ಲ, ಈ ಸಲ ಚೆನ್ನಾಗಿ ಮಳೆ ಬಂತು, ಅದು ಅಷ್ಟು ಚೈನ್ ಚೆನ್ನಾಗಿ ಬಿಡ್ಲಿಲ್ಲ. ಡಾಟ್ ಮಣಿ ಇದೆ ಅಂದ್ರೆ ಬಿಸಿಲು ಕಾಣೋದ್ರಿಂದ ಅದು ಚೆನ್ನಾಗಿ ಪಾಲಿನೇಷನ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಆಗ್ತದೆ. ಈಗ ಒಂದು ಪ್ರಶ್ನೆ ದಿನೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ, ಈಗ ಕಾಫಿ ಬೆಳೆಗೆ ಮಧ್ಯಂತರ ಪೋಷಕಾಂಶ ನಿರ್ವಹಣೆಯನ್ನ ಯಾವ ತಿಂಗಳಲ್ಲಿ ಮಾಡಬೇಕಾಗತ್ತೆ? ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಮುಖ್ಯವಾಗಿ ಆಗಸ್ಟ್ ತಿಂಗಳಲ್ಲೇ ಕೊಡಬೇಕು ಅಂತ ಹೇಳ್ತಾರೆ. ಅಮ್ಮಮ್ಮ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದಲ್ಲಿ ಕೊಟ್ಟು ಮುಗಿಸ್ಬಿಡ್ಬೇಕಾಗತ್ತೆ. ಯಾಕೆಂದ್ರೆ ಈಗ ಬೆಳೆ ಬಲಿಯುವಂತ ಒಂದು ಸಮಯ. ಜೊತೆಗೆ ಇನ್ನೊಂದು ಏನು ಅಂದ್ರೆ, ಈ ಹೂವಿನ ಮೊಗ್ಗುಗಳು ಮುಂದಿನ ಒಂದು ವರ್ಷಕ್ಕೆ ಹೂವಿನ ಮೊಗ್ಗುಗಳು ಅಭಿವೃದ್ಧಿ ಆಗೋದಕ್ಕೆ ಈಗಲೇ ಪ್ರಾರಂಭ ಆಗೋದು ಸೆಪ್ಟೆಂಬರ್ ತಿಂಗಳಿಂದ ಪ್ರಾರಂಭ ಆಗುತ್ತೆ. ನಮ್ಗೆ ನೋಡ್ರಿ ಅಲ್ಲಿ ಎಷ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಆರು ತಿಂಗಳು ತೆಗೆದುಕೊಳ್ಳುತ್ತೆ ಅಲ್ಲೇ ಸುಪ್ತಾವಸ್ಥೆಯಲ್ಲಿ. ಮಳೆ ಹೂ ಮಳೆ ಬಂದ ತಕ್ಷಣ ಅರಳ್ತಾವಲ್ಲ, ಎಂಥ ನಮ್ಮ ಪ್ರಕೃತಿ ಬಗ್ಗೆ ನಮಗೆ ಎಷ್ಟು ನಮ್ಮ ದೇವರು ಒಂದು ರಹಸ್ಯಗಳನ್ನ ಅಡಗಿಸಿಟ್ಟಿದ್ದಾನಲ್ಲ ಪ್ರಕೃತಿಯಲ್ಲಿ. ಈಗ ಅದು ಅಭಿವೃದ್ಧಿ ಆಗಿ ಪ್ರಾರಂಭ ಆಗಿ ಫೆಬ್ರವರಿನಲ್ಲಿ ಅರಳೋದು ಮಳೆ ಬಂದಾಗ ಭಾಳ ಒಂದು ಸೋಜಿಗದ ಸಂಗತಿ. ಇದನ್ನು ನಾವು ಪ್ರತಿಯೊಬ್ಬರು ಇದನ್ನ ಗಮನಿಸ್ತಾ ಇದ್ರೆ ಅದೇ ಒಂದು ರೀತಿ ಸಂತೋಷ ಅನಿಸುತ್ತೆ. ಮತ್ತೆ ಒಂದು ಕರೆ ಇದೆ, ಸಮಯ ಆಗ್ತಾ ಬಂತು. ಆದ್ದರಿಂದ ಈ ಸಂದರ್ಭದಲ್ಲಿ ಪೋಷಕಾಂಶಗಳನ್ನು ಕೊಡೋದು ಬಹಳ ಮುಖ್ಯವಾಗತ್ತೆ. ಮತ್ತು ಇದಕ್ಕೋಸ್ಕರನೇ ಈ ಸಂದರ್ಭದಲ್ಲಿ ಈ ಜಿಬ್ಬರ್ಲಿಕ್ ಆಮ್ಲದ ಉತ್ಪಾದನೆ ಕೂಡ ಹೆಚ್ಚಾಗತ್ತಂತೆ. ಅದು ಒಂದು ಈ ಸಸ್ಯದ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗುತ್ತಂತೆ, ಮೊಗ್ಗುಗಳು ಅಭಿವೃದ್ಧಿ ಆದರೆ ಕಡಿಮೆ ಆಗುತ್ತಂತೆ. ಅದಕ್ಕೆ ಈ ಸಿಂಗಲ್ ಸೂಪರ್ ಫಾಸ್ಫೇಟ್ನು ಕೂಡ ಒಂದು ಸಿಂಪಡಣೆ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಅದರಿಂದ ಸ್ವಲ್ಪ ಈ ಹೂ ಮೊಗ್ಗುಗಳ ಒಂದು ಬೆಳವಣಿಗೆಗೆ ನಾವು ಪ್ರಚೋದನೆ ಕೊಡಬಹುದು ಅಂತ. ಆ ಒಂದು ಕ್ರಮವನ್ನು ಎಲ್ಲ ರೈತ ಬಾಂಧವರು ಕೂಡ ಸ್ವಲ್ಪ ಗಮನಿಸಬೇಕು, ಗಮನಿಸಿ ಅದು ಅನುಸರಿಸೋದ್ರಿಂದ ಈ ಒಂದು ಅಂಶವನ್ನು ನಮ್ಮಲ್ಲೆಲ್ಲ ಕಾಫಿ ಬೆಳೆಗಾರರು ಗಮನಿಸಬೇಕಾಗುತ್ತೆ. ಮುಖ್ಯವಾಗಿ 200 ಲೀಟ್ರ್ ನೀರಿಗೆ 1.5 ಕಿಲೋಗ್ರಾಮ್ನಷ್ಟು ಈ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಬೆರೆಸ್ಕೊಂಡು ತಿಂಗಳಿಗೆ ಒಂದು ಸಾರಿ 2 ಸಾರಿ ಮಾಡಬೇಕಾಗತ್ತೆ ಈ ಒಂದು ಸಿಂಪರಣೆಯನ್ನು. ಇದರಿಂದ ಏನಾಗುತ್ತೆ, ಸಸ್ಯದ ಬೆಳವಣಿಗೆ ಇರುವಾಗ ಈ ಹೂವಿನ ಮೊಗ್ಗಿನ ಪ್ರಚೋದನೆಯನ್ನು ನಾವು ಮಾಡಬಹುದು, ಸೆಪ್ಟೆಂಬರ್ ತಿಂಗಳಿನಲ್ಲೂ ಮಾಡ್ಬೋದು. ಒಂದು ಬ್ಯಾರಲ್ ನೀರಿಗೆ 1.5 ಕಿಲೋಗ್ರಾಮ್ನಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಅಂತ, ಅದನ್ನ ತಿಂಗಳಿಗೆ ಒಂದು ಸಾರಿ ಒಂದು 2 ಸಿಂಪಡಣೆ ಕೊಡ್ಬೋದು. ಈ ತಿಂಗಳೊಂದು, ಮುಂದಿನ ತಿಂಗಳೊಂದು. ವಿಶೇಷವಾಗಿ ಎಲೆಗಳು ಮತ್ತು ಎಲ್ಲ ಮೊಗ್ಗುಗಳು ಕಾಯಿಗಳು ಇದ್ರ ಮೇಲೆಲ್ಲ ಬೀಳೋ ರೀತಿಯಲ್ಲಿ ನಾವು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಇವತ್ತಿನ ಒಂದು ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು, ಪೇಟೆ ಧಾರಣೆ ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,300 ರೂಪಾಯಿಯಿಂದ 27,800 ರೂಪಾಯಿಗಳು, ಅರೇಬಿಕಾ ಚೆರಿ 14,000 ರೂಪಾಯಿಯಿಂದ 16,200 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 11,500 ರೂಪಾಯಿಯಿಂದ 12,500 ರೂಪಾಯಿಗಳು. ವಿನೋದ್, ಇವತ್ತಿನ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆಯೇ ಈ ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ವಂದನೆಗಳನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸುದ್ದಿ: ಕುಂಜಲಗಿರಿ ಗ್ರಾಮದ ನೀಲಿಮಾಡು ಬಂಟಡ ಲೀಲಾಧರ ರೈ ಲೀಲು ಇಂದು ನಿಧನರಾದರು. 68 ವರ್ಷ ಪ್ರಾಯದ ಬಂಟಡ ಲೀಲಾಧರ ರೈ ಲೀಲು ಅವರ ದಫನ ಕಾರ್ಯ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೊಡಗುಗೌಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಸರ್ಕಾರದ ಜಾತಿ ಗಣತಿಯಲ್ಲಿ ಕೊಡಗಿನ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಮಾಹಿತಿ ಕಾರ್ಯಾಗಾರ ಹಂಗೆಯ ಸಭೆನ ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಕಡೆಯಿಂದ ಇದೇ ಸೆಪ್ಟೆಂಬರ್ 4 ಗುರುವಾರ ಬೆಳಿಗ್ಗೆ 10:30 ಮಡಿಕೇರಿಯ ಕೊಡಗುಗೌಡ ಸಮಾಜದ ಸಭಾಂಗಣ ನಡೆಸಿಕೆ ತೀರ್ಮಾನಿಸಲಾಗಿದ್ದು, ಗೌಡ ಬಾಂಧವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾದ ಕರಂದ್ಲಾಜೆ ಆನಂದವು ಮನವಿ ಮಾಡಿದರು. ನಾಡಿನ ಎಲ್ಲ ಮಾಜನಕ್ಕೆ ಕೈಲ್ಮೂರ್ತ ಹಬ್ಬದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದ್ತಿರುವ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಇಂದು ಕೊಡಗಿನ ಹೆಸರು ಪಡೆದ ಗೌಜಿ ಗದಳದ ಸಾಂಪ್ರದಾಯಿಕ ಹಬ್ಬ ಕೈಲ್ಮೂರ್ತ. ಕೈಲ್ ತ ಹೇಳ್ರೆ ಆಯುಧ, ಮೂರ್ತ ತ ಹೇಳ್ರೆ ಪೂಜೆ. ಒಟ್ಟಾರೆ ಕೈಲ್ಮೂರ್ತ ತ ಹೇಳ್ರೆ ಕೃಷಿನ ಆಯುಧ ಪೂಜೆ ತ ಅರ್ಥ. ಇಷ್ಟಗಂಟ ರೈತರು ಮಳೆ ಗಾಳಿ ಚಳಿಗೆ ಹೆದರದೆ ಕಷ್ಟಪಟ್ಟು ಗದ್ದೆಲಿ ನಾಟಿ ಕೆಲಸ ಎಲ್ಲ ಮುಗಿಸಿ ನಟ್ಟ ಆ ನಾಟಿ ಕರಿನಾಟಿ ಹತ್ತಕ್ಕನ ಈ ಹಬ್ಬನ ಆಚರಣೆ ಮಾಡುವ ಕ್ರಮ ಉಂಟು. ಗದ್ದೆ ಕೆಲಸಕ್ಕೆ ಬಳಸಿದ ಎಲ್ಲ ಆಯುಧಗಳ ಮನಾರಾಗಿ ತೊಳೆದು ಸಾಲಾಗಿ ಜೋಡಿಸಿ ಮಡಗಿ ವಿಶೇಷ ಪೂಜೆ ಮಾಡುವ ಕ್ರಮ ನಮ್ಮ ಪಂಡಿನ ಹಿರಿಯವರ ಕಾಲದಿಂದನೂ ನಡ್ಕೊಂಡು ಬಂದುಟ್ಟು ಹಬ್ಬದ ದಿನ ವಿಶೇಷ ಊಟೋಪಚಾರದೊಟ್ಟಿಗೆ ಮನೇಲಿ ಹಿರಿಯವು ಕಿರಿಯವು ಎಲ್ಲ ಜೊತೆಯಲ್ಲಿ ಕೂಡಿಕೊಂಡು ಊರಿನ ಆಟದ ಬಣೆಗಳಲ್ಲಿ ಆಟೋಟಗಳ ಏರ್ಪಾಡು ಮಾಡಿಕೊಂಡು ಕುಸಿಲಿ ತುಂಬ ಗೌಜ್ಜಿಲಿ ಈ ಹಬ್ಬನ ಮಾಡುವ ಕ್ರಮ ಉಂಟು. ವಿರಾಜಪೇಟೆ ECHS ಪಾಲಿಕ್ಲಿನಿಕ್ನ ಹಲೋನ್ ಡಾಕ್ಟರ್ಗ ನಾಳೆಂದ 6 ಮುಟ್ಟ ಇರ್ದುಲೆ. ಹಂಗೆ ನಾಡ್ದು 5 ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಕ್ಲಿನಿಕ್ಗೆ ರಜಾ ಇದೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಘಟಕದ ಕಡೆಯಿಂದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ 110 ಹುಟ್ಟಿದ ಹಬ್ಬದ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ 2:30 ಮಡಿಕೇರಿಪೇಟೆನ ಪತ್ರಿಕಾಭವನದಲ್ಲಿ ಏರ್ಪಾಡಾಟು. ಕೊಡಗು ಪತ್ರಕರ್ತರ ಸಂಘ, ಅಖಿಲ ಕರ್ನಾಟಕ ಪತ್ರಿಕೆ ವಿತರಕರ ಕ್ಷೇಮಾಭಿವೃದ್ಧಿ ಸಂಘ ಕೊಡಗು ಘಟಕ ಇವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 10:30 ಮಡಿಕೇರಿಪೇಟೆನ ಪತ್ರಿಕಾಭವನದಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ ನಡೆದಿದೆ. ಕೊಡಗು ಜಿಲ್ಲೆನ ಜಿಲ್ಲಾಧಿಕಾರಿಯಾಗಿ ಕಾರ್ಯಭಾರ ಮಾಡುತ್ತಿರುವ ವೆಂಕಟರಾಜಾವುಕ್ಕೆ ಮೈಸೂರು ಪ್ರಾದೇಶಿಕ ಆಯುಕ್ತರಾಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಿದಳು. ಪ್ರಾದೇಶಿಕ ಆಯುಕ್ತರಾಗಿದ್ದ ರಮೇಶವು ಬೇರೆ ಜಿಲ್ಲೆಗೆ ವರ್ಗಾವಣೆ ಆಗಿರುವುದರಿಂದ ವೆಂಕಟರಾಜಾವುಕ್ಕೆ ಈ ಜವಾಬ್ದಾರಿಯನ್ನು ಕೊಟ್ಟು ಸರ್ಕಾರ ಆದೇಶನ ಹೊರಡಿಸಿಟ್ಟು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 156 ಹುಟ್ಟಿದ ಹಬ್ಬದ ಬಾಬ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಡೆಯಿಂದ ಬಾಪೂಜಿ ಪ್ರಬಂಧ ಪೈಪೋಟಿನ ಏರ್ಪಾಡು ಮಾಡಿದಳು. ಪ್ರೌಢ ಹೈಸ್ಕೂಲ್, ಪದವಿ ಪೂರ್ವ, ಪದವಿ, ಸ್ನಾತಕೋತ್ತರ ಪದವಿ ಈ 3 ವಿಭಾಗದಲ್ಲಿ ಮಕ್ಕಳಿಗೆ ಇದೇ 9 ಪ್ರಬಂಧ ಪೈಪೋಟಿ ನಡೆಸಿ 10 ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗೆ ತಿಳಿಸೋಕೂತ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತಿನ ಸಿಇಒ ಸೂಚನೆ ಕೊಟ್ಟಳು. ಜಿಲ್ಲಾ ಆಯುಷ್ ಇಲಾಖೆಗೆ ಸೇರುವ ಜಿಲ್ಲಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಖಾಲಿರುವ ಸ್ತ್ರೀರೋಗ ಅಟೆಂಡರ್ ಚಾಕ್ರಿಗೆ 1 ಅರ್ಜಿ ಹಾಕಿದವಕ್ಕೆ ನಾಳೆ ಬೆಳಿಗ್ಗೆ 11:00 ನೇರ ಸಂದರ್ಶನ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಡಿಯಲ್ಲಿ ಜಿಲ್ಲಾ ಆಯುಷ್ ಸಮಿತಿಯ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳ ಹಂಗೆ ಸಮಿತಿ ಸದಸ್ಯರ ಮುಂದಾಳತ್ವ ನಡೆದೇತ ಜಿಲ್ಲಾ ಆಯುಷ್ ಅಧಿಕಾರಿಗ ತಿಳಿಸಿದಳು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಡೆಯಿಂದ ಖಾಸಗಿ ಕಂಪನಿಯಾದ ಸಂಭವ್ ಫೌಂಡೇಶನ್ ಇವು ಪುಕ್ಸಟ್ಟೆ ತರಬೇತಿನೊಟ್ಟಿಗೆ ತಮ್ಮಲ್ಲಿ ಖಾಲಿರುವ ಚಾಕರಿಗೆ ಇದೇ 11 ಬೆಳಿಗ್ಗೆ 10:00 ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೇರ ಸಂದರ್ಶನ ಮಾಡಿ ಚಾಕರಿಗೆ ಸೇರಿಸಿಕೊಂಡವೆ. SSLC, PUC, ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಪಡ್ಕೊಂಡಿರುವು ಸರಿಯಾದ ದಾಖಲಾತಿಗಳೊಟ್ಟಿಗೆ ಮೇಳಲ್ಲಿ ಬಂದು ಕೂಡಿಯಾಡಕುತ್ತ ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸಿದಳು. ಕೊಡವ ಮಕ್ಕಳ ಕೂಟ, ಅಜ್ಜ ಮಾಡ ಕುಟುಂಬಸ್ಥರು, ಹಾಗೆ ಸ್ಕ್ವಾಡ್ರನ್ ಲೀಡರ್ ಅಜ್ಜ ಮಾಡ ದೇವಯ್ಯ ಟ್ರಸ್ಟ್ನ ಕೂಡುಕೂಟಲಿ ಇದೇ 7 ಮಡಿಕೇರಿಯಲ್ಲಿ ಬೆಳಿಗ್ಗೆ 11 ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡ್ರನ್ ಲೀಡರ್ ಅಜ್ಜ ಮಾಡ ಬಿ ದೇವಯ್ಯ ಅವರ 60 ಪುಣ್ಯಸ್ಮರಣೆ ಏರ್ಪಾಡಾಟುತ್ತ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಾಜಿರ ಬಿ ಅಯ್ಯಪ್ಪವು ಮಾಹಿತಿನ ಕೊಟ್ಟಳು. ಗೋಣಿಕೊಪ್ಪ ಉಪವಿಭಾಗ ವ್ಯಾಪ್ತಿನ ಕರೆಂಟ್ ಗ್ರಾಹಕರ ತೊಂದರೆ ತಪ್ಪತ್ತರನ್ನು ಸರಿ ಮಾಡಿಕೆ

ಸುದ್ದಿ ಸಮಾಚಾರ ಓದಿಯನ್ರುಳ್ಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಕುಶಾಲನಗರ ಹತ್ರ ಮುಳ್ಳಿಸೋಗಿಯಲ್ಲಿ ಜನಸಂಪರ್ಕ ಸಭೆ ನಡೆದಿತ್ತು. ಶಾಸಕಂಗಡ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಡಿಕೇರಿ ಕ್ಷೇತ್ರ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಸಾರ್ವಜನಿಕಂಗಡ ಅಹವಾಲನ ಸ್ವೀಕಾರ ಮಾಡಿತು. ಅಯ್ಯಂಡ ತೊಂದರೆ ತಾಪತ್ರೆಯನ್ನ ಕಟ್ಟರಂಜಿತು. ಸಿದ್ದಾಪುರ ಠಾಣೆ ಜಿಲ್ಲಾಡಳಿತ ಪಿನ್ನ ಸ್ಥಳೀಯ ಸ್ಕೂಲ್ ಕಾಲೇಜರ ಕೂಡುಕೂಟದ ಸಿದ್ದಾಪುರದ ಮಾದಕ ವಸ್ತು ಸೇವನೆ ನುಂಡ ಅಪ್ಪನತ್ತ ಕಟ್ಟ ಪರಿಣಾಮತ್ರ ಮೀದ ಅರಿವು ಕೊಡುಪ ಕಾರ್ಯಕ್ರಮ ನಡೆದಚ್ಚಿ ಮಾನವ ಚಂಗೋಲೆ ಪಿನ್ನ ಜಾಗೃತಿ ಜಾಥಾ ನಡೆದಿದ್ದು ಸಾರ್ವಜನಿಕಕ್ಕೆ ಅರಿವಿಕೆ ಮಾಡಿಕೊಡ್ತದೆ. ಕೊಡವ ಮಕ್ಕಳ ಕೂಟ ಅಜ್ಜಮಡ ಒಕ್ಕಕಾರ ಪಿನ ಸ್ಕ್ವಾಡನ್ ಲೀಡರ್ ಅಜ್ಜಮಡ ದೇವಯ್ಯ ಟ್ರಸ್ಟ್ ಕೂಡುಕೂಟದ ಇದೇ ಏಳಂಗ ಮಡಿಕೇರಿಲು ಪೊಲಕ 11 ಗಂಟೆಗೆ ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡನ್ ಲೀಡರ್ ಅಜ್ಜಮಡ ಬಿ ದೇವಯ್ಯ ಅಯ್ಯಂಡ 60ನೇ ಪುಣ್ಯಸ್ಮರಣೆನ ಏರ್ಪಾಡು ಮಾಡಿತಂದು ಕೊಡವ ಒಕ್ಕಡ ಕೂಟತ್ರ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪವು ಅರಿಚಿಟ್ಟಿತ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ